ಪ್ರದೇಶ ಸಮಾಚಾರ ಮುಗಿಯಿತು. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಭದ್ರಾವತಿ, ಸಮಯ 6:51. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15-15-15, ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇಂದು June 12, ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬನ್ನಿ, ಬಾಲಕಾರ್ಮಿಕ ಪದ್ಧತಿ ನಿಲ್ಲಿಸಿ ಸಾಮಾಜಿಕ ಅಸಮತೋಲನ ಹೋಗಲಾಡಿಸಲು ಕೈಜೋಡಿಸಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ವಿವಿಧ ಬೆಳೆಗಳಲ್ಲಿ ಕೃಷಿ ಅನುಭವ, ಈ ಕುರಿತು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದ ರೈತರಾದ ಕುಮಾರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಆತ್ಮೀಯ ರೈತ ಬಾಂಧವರ, ಇಂದು ಚನ್ನಗಿರಿ ತಾಲೂಕು ಹೊದಿಗೆರೆಯ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಕುಮಾರ್ ಎಂಬ ರೈತರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಅಡಿಕೆ, ಏಲಕ್ಕಿ, ತೊಗರಿ ಹಾಗೂ ತರಕಾರಿ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನ ಅವರಿಂದ ಕೇಳ್ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಕುಮಾರ್ ಅವರೇ. ನಾವು ಹೊದಿಗೆರೆ ಗ್ರಾಮದವರು ಸರ್. ಕೆಂಚಪುರದಲ್ಲಿ ತೋಟ ಇದೆ ಸರ್. ಅದರಲ್ಲಿ ನಾವು ಅಡಿಕೆ, ತೊಗರಿ, ತರಕಾರಿಗಳನ್ನು, ಏಲಕ್ಕಿ ಎಲ್ಲ ಬೆಳಿತೀವಿ ಸರ್. ನಾವು ಎಷ್ಟು ವರ್ಷದಿಂದ ತಾವು ಈ ಕೃಷಿ ಮಾಡ್ತಾ ಇರೋದು ಸರ್? ನಾವು ಸುಮಾರು ಅಲ್ಲಿ 10 ಆಯ್ತು ಸರ್. ಈ ನಮ್ಮ ತಂದೆಯರು ಹೋದ್ಮೇಲೆ ನಾವು ಅದಕ್ಕೆ ಮಾಡ್ತಾ ಇದೀವಿ ಸರ್. ಈ ಒಂದು 5 ಆಯ್ತು ಸರ್ ಅಡಿಕೆ ಗಿಡ ಕಟ್ಟಿ ಈ ಫಲಕ್ ಬಂದಿದೆ ಸರ್ ನಮ್ದೀಗ. ಈ ಕೃಷಿ ಬಗ್ಗೆ ಆಸಕ್ತಿ ಏನಕ್ಕೆ ಬಂತು ಸರ್? ಎಲ್ಲಾ ರೈತರು ನಾವು ಹೊರಗಡೆ ಹೋದ್ರೆ ಬರೇ ಕೂಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡು ಮೈಮೂಳೆ ಮುರ್ಕೊಳ್ಳೋದೇ ಆಗುತ್ತಲ್ಲ ಸರ್. ಇರೋದ್ರಲ್ಲಿ ಒಂದ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಆಸಕ್ತಿಯಿಂದ ಅಕ್ಕಪಕ್ಕ ಬೆಳೆಯೋದ್ ನೋಡಿ ನಾವು ಅದನ್ನ ಮಾಡೋಣ ಅಂತ ಹೇಳಿ ಹೋದ್ವಿ ಸರ್. ನಾವು ಮಾಡ್ಕೊಂತ ಚೆನ್ನಾಗಿದೆ ಸರ್. ಈಗ ಮೊನ್ನೆ ಏಲಕ್ಕಿ ಹಾಕಿದ್ವಿ ಸರ್. 2 ತಿಂಗಳು ಮುಂಚೆ ಏಲಕ್ಕಿ ಹಾಕಿವಿ, ಚೆನ್ನಾಗ್ ಬಂದಿದೆ ಸರ್. 1 8 ತಿಂಗಳಾಗಿದೆ ಸರ್, ಕಾಯಿ ಆಗಿದೆ ಏಲಕ್ಕಿ, ಅದಕ್ಕೆ ಔಷಧಿ. ಎಷ್ಟು ಎಕರೆ ಜಮೀನಲ್ಲಿ ತಾವು ಕೃಷಿ ಮಾಡ್ತಾ ಇರೋದು ಸರ್? ನಾವು 2 ಜಮೀನಿನಲ್ಲಿ ಕೃಷಿ ಮಾಡ್ತೀವಿ ಸರ್. ಏಲಕ್ಕಿ ಹಾಕಿದೀನಿ ಅಂತ ಹೇಳಿದ್ರೆ ಏಲಕ್ಕಿ ಕೃಷಿಯ ಬಗ್ಗೆ ನಮಗೆ ಮಾಹಿತಿ ನೀಡೋದಾದ್ರೆ ಸರ್? ಏಲಕ್ಕಿ ಅಂದ್ರೆ ಸರ್ ಅದು ಚಿಕ್ಕಮಂಗ್ಳೂರಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರು ಸರ್ ಅವರು. ಅದಕ್ಕೆ ನಾವು ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಬರಬಹುದೇನೋ ಅಂತ ಆಸಕ್ತಿಯಿಂದ ನಾವು ತಾಂಬಂದು ಹಾಕಿದೀವಿ ಸರ್. ಉತ್ತಮ ಇಳುವರಿ ಇದೆ, ಚೆನ್ನಾಗ್ ಬಂದಿದೆ ಸರ್ ಗಿಡ. ಅದು ರೋಗ ರುಜಿನ ಏನು ಇಲ್ದಂಗೆ ಕ್ಲೀನಾಗಿ ನೀಟಾಗಿ ಬರ್ತೈತೆ ಸರ್ ಗಿಡ. ಗಿಡಗಳಿಗೆ ಏನು ತೊಂದರೆ ಆಗಿಲ್ಲ ಸರ್. ಅಂದ್ರೆ ಚಿಕ್ಕಮಂಗ್ಳೂರು ಅಂದ್ರೆ ತುಂಬಾ ಮಳೆ ಇರತಕ್ಕಂತಹ ಪ್ರದೇಶ, ಇದು ಸ್ವಲ್ಪ ಬಯಲು ಜಾಗ, ಯಾವ ರೀತಿ ಇದನ್ನ ನೀವು ಬೆಳಿಬೇಕು ಅಂತ ಧೈರ್ಯ ಹೇಗ್ ಬಂತು ಸರ್? ಅದು ಇಲ್ಲಿ ನಮ್ಮೂರಿಂದ ಸರ್ ಒಂದು 8 ಕಿಲೋಮೀಟರ್ ದೂರದಲ್ಲಿ ಬೆಳೆದಿದ್ದಾರೆ ಸರ್. ಅದಕ್ಕೆ ನಾವು ಅವರ ಕೃಷಿಯಲ್ಲಿ ಹೋಗಿ ನೋಡಿ ಹೇ ಈ ತರ ಬೆಳಿಬಹುದು ನಮ್ಮ ಏರಿಯಾದಲ್ಲೂ ಚೆನ್ನಾಗಿ ಬರುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ದಿಬ್ಬ ತರ ಮಾಡಿ ಅದಕ್ಕೆ ಸಸಿ ಹಾಕಿದ್ರೆ ನೀರು ಹರಿದು ಹೋಗಂತ ಜಾಗದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಮಗೆ ಅವ್ರು ಮಾಹಿತಿ ಕೊಟ್ರು ಸರ್. ನಾವು ಅದನ್ನೇ ಆಯ್ತು ಅಂತ ಹೇಳಿ ನಾವು ತರಿಸಿ ಹಾಕಿದೀವಿ ಸರ್. ಒಂದ್ 250 ಗಿಡ ಹಾಕಿದೀವಿ ಸರ್. ಎಲ್ಲಕ್ಕಿ ಚೆನ್ನಾಗಿದೆ ಸರ್, ನಮ್ದು ಏನು ತೊಂದರೆ ಏನು ಇಲ್ಲ, ಚೆನ್ನಾಗಿ ಬರ್ತಿದೆ ಸರ್, ಕಾಯಿ ಆಗಿದೆ. ಈ ಭಾಗದಲ್ಲಿ ಯಾರ್ಯಾರು ಹಾಕಿದಾರ ಅದನ್ನ? ಅದು ನಾವು ಇನ್ನು ಸ್ಟಾರ್ಟಿಂಗ್ ಫಸ್ಟ್ ನಾವೇ ಮಾಡಿದೀವಿ ಸರ್, ನೋಡೋಣ ಅಂತ. ಚೆನ್ನಾಗಿ ಇಳುವರಿ ಬಂದ್ರೆ ನಮ್ದು ಅಕ್ಕಪಕ್ಕ ತೋಟದಲ್ಲೂ ಮಾಡೋಣ ಅಂತ ಹೇಳಿದಾರೆ ಸರ್. ಅದು 2 ವರ್ಷ ಕ್ರಾಪ್ ಸ್ಟಾರ್ಟ್ ಆಗತ್ತಂತೆ. 2 ವರ್ಷಕ್ಕೆ ಈಗ ನಮಗೆ ಒಂದ್ 150 ಗಿಡದಲ್ಲಿ 1 ಕೆಜಿ 1.5 ಕೆಜಿ ಸಿಗ್ಬೋದು ಸರ್. ಅಲ್ಲಲ್ಲಲ್ಲಲ್ಲಿ ಫಸಲುಗಟ್ಟಿದೆ, ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದಾರೆ ಸರ್ ಅವರು. ನೋಡೋಣ, ಈ ನಾವು ಪ್ರಯತ್ನ ಪಟ್ಟು ಮಾಡಿದ್ರೆ ನಮಗೂ ಪ್ರತಿಫಲ ಸಿಗಬಹುದೇನೋ ಅಂತ ಉದ್ದೇಶದಿಂದ ಮಾಡಿದೀವಿ ಸರ್. ನಮ್ಮ ತೋಟದಲ್ಲೂ ಅಕ್ಕಪಕ್ಕ ಜನ ಬಂದು ನೋಡಿ ಇಲ್ಲ ಚೆನ್ನಾಗಿ ಬರುತ್ತೆ ಈ ಏರಿಯಾದಲ್ಲಿ ಮಾಡ್ರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದಾರೆ ಸರ್. ನಾವು ಅದಕ್ಕೆ ಆ ಕೃಷಿಯನ್ನ ತಗೊಂಡಿದೀವಿ ಸರ್. ನಾವು ಖರ್ಚಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಬೀಳುತ್ತೆ ಖರ್ಚು ಸರ್? ಅದು ಒಂದು ಸಸಿಗೆ 45 ರೂಪಾಯಿ ಕೊಟ್ಟು ತಮ್ಮದಿದೆ ಸರ್. ಅದನ್ನ ಲೇಬರ್ ಹಚ್ಚಿ ಗುಂಡಿ ಹೊಡೆಸಿ ಅದಕ್ಕೆ ಗೊಬ್ಬರ ದನಿನ ಗೊಬ್ಬರ ತುಂಬಿ ಗಿಡ ಸಸಿ ಹಾಕಿ ಒಂದ್ ಗಿಡಕ್ಕೆ ಕಡಿಮೆ ಅಂತಂದ್ರು 150 ರೂಪಾಯಿ ಖರ್ಚು ಬರುತ್ತೆ ಸರ್. ಅದಕ್ಕೊಂದ್ ಗಿಡಕ್ಕೆ ಲೇಬರ್ ಹಚ್ಚಿ ಕೆಲಸ ಮಾಡಿಸಿ ಮಣ್ಣು ಹಾಕ್ಸಿ ಗೊಬ್ಬರ ಮತ್ತೆ ಅದನ್ನೆಲ್ಲ ದಿಬ್ ಕಟ್ಟಾಗಿ ಮಾಡಿಸಿ ಅದಕ್ಕೆ ಹನಿ ನೀರಾವರಿ ಟೈಪ್ ಡ್ರಿಪ್ ಎಳೆದು ಅದಕ್ಕೆ ಏರ್ಗಟ್ಟಿ ಕ್ಲೀನಾಗಿ ಇದನ್ನ ಮಾಡಿದ್ರೆ ಒಂದ್ 150 ರೂಪಾಯಿ ಬರುತ್ತೆ ಸರ್ ಒಂದು ಸಸಿಗೆ. ಅಂದ್ರೆ ಭೂಮಿ ಯಾವ ರೀತಿ ಹದಗೊಳಿಸ್ಕೋತೀರಾ ಸರ್? ನಾವು ಅದು ಫಸ್ಟ್ ಟ್ಯಾಕ್ಟ್ರಿ ಹಚ್ಚಿ ಉಳುವೆ ಮಾಡಿಸ್ತೀವಿ ಸರ್. ಉಳುವೆ ಮಾಡಿಸಿ ಅದಕ್ಕೆ ಬೇಕಾದಂತ ಗೊಬ್ಬರ ದನಿ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ ಭೂಮಿ ಶಕ್ತಿ ಅಂತ ಬರುತ್ತೆ ಸರ್. ಅದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ದಿವಸ ಬಿಟ್ಟು ಮಾರನೇ ದಿವಸದಿಂದ ಗಿಡ ತುಳಿದು ಕಪ್ಪ ಮಣ್ಣು ಮಿಕ್ಸ್ ಮಾಡಿ ತುಳಿದ್ವಿ ಸರ್ ಗಿಡ. ಚೆನ್ನಾಗ್ ಬಂದಿದೆ ಸರ್ ಗಿಡ ನಮ್ದು. ಏಲಕ್ಕಿ ಏಲಕ್ಕಿ ಗಿಡ ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅಂತದ್ದು ಸರ್? ನಾವು ಈಗ ಆಗಸ್ಟ್ ತಿಂಗಳಲ್ಲೇ ಮಾಡಿದ್ವಿ ಸರ್. ಅದು ಒಂದ್ ಸ್ವಲ್ಪ ಬಿಸಿಲು ಇರಬೇಕು ಸ್ವಲ್ಪ ಮಳೆನೇ ಇರಬೇಕು ಅಂತ ಅಂದಿದ್ರು ಸರ್ ಅವ್ರು ಹೇಳ್ದಾಗ. ಸರಿ ಅಂತ ಹೇಳಿ ನಾವು ಆ ಟೈಮ್ ನಲ್ಲೇ ಸಸಿ ಸರಿಸಿದ್ವಿ ಸರ್. ಸಸಿ ಸರಿಸಿ ಹಾಕಿದ್ವಿ, ಏನು ತೊಂದರೆ ಏನು ಆಗ್ಲಿಲ್ಲ ಸರ್. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಅತಿ 80% ನೆಳ್ಳಿ ಇರಬೇಕು, ಇನ್ನು 20% ಬಿಸಿಲಿದ್ರೆ ನಡೆಯುತ್ತೆ, 80% ಅಂತೂ ನೆಳ್ ಬೇಕೇ ಬೇಕು ಅಂತಂದಿದ್ಕೆ ನಮ್ದು ದೊಡ್ಡ ಅಡಿಕೆ ಗಿಡದಲ್ಲಿ ಮಾಡಿದೀವಿ ಸರ್. ಸೆಂಟ್ರಿ ಬಾಳೆ ಹಾಕ ಟೈಪ್ ಅಲ್ಲಿ ನಾವು ಒಂದೊಂದು ಸೆಂಟ್ರಿಗೆ ಹಾಕಂತ ಹೋಗಿದೀವಿ ಸರ್. ಏನು ತೊಂದರೆ ಆಗಿಲ್ಲ ಸರ್, ಅದು ಚೆನ್ನಾಗಿ ಬಂದಿದೆ ಏಲಕ್ಕಿ. ಅಂದ್ರೆ ಅಡಿಕೆ 9 ಅಡಿ ದಾಯ ಅಂತೀರಿ, ಇದನ್ನ 8 ಅಡಿ ದಾಯದಲ್ಲಿ ಹಾಕಿದಿರಾ ಸರ್? ಅದು 4.5 ಅಡಿ ದಾಯದಲ್ಲಿ ಹಾಕಿದೀವಿ ಸರ್. ಅದು ಬಾಳೆ ಹಾಕ್ತೀವಲ್ ಸರ್ ಆ ಟೈಪ್, 4.5 ಅಡಿ ಅತ್ಲಾಗೆ 4.5 ಅಡಿ ಈ ಕಡೆ 4.5 ಅಡಿ ಫಿಟ್ ಗೆ ಹಾಕಿದ್ವಿ ಸರ್. ಅದು 9 ಅಡಿ ದಾಯ ಅಡಿಕೆ ಗಿಡದಲ್ಲಿ ಸೆಂಟ್ರಿಗೆ ಹಾಕಿದೀವಿ ಸರ್ ನಾವು. ಅದು ಒಂದು ಎಕರೆಗೆ ಎಷ್ಟು ಗಿಡ ಕೂರಬಹುದು? ಒಂದ್ 150-200 ಗಿಡ ಕುತ್ಕೋಬಹುದು ಸರ್. ಸೆಂಟ್ರಲ್ ಹಾಕಿದ್ರೆ 150-200 ಗುಣ ಕುತ್ಕೊಂತಾರೆ ಸರ್ ನಾವು. ನಾವು ಅದನ್ನ ಆದಷ್ಟು ದೂರ ದೂರ ಹಾಕಿರೋದ್ಕಿಂತ ಒಂದ 150 ಗುಣೆ ಮಾಡಿದೀವಿ ಸರ್. ಅದನ್ನ 150 ಗುಣೆ ಮಾಡಿರೋದಕ್ಕೆ ಓಡಾಡಕ್ಕೂ ಮತ್ತೆ ಕಟಾವಿಗೂ ಕ್ಲೀನ್ ಚೊಕ್ಕ ಮಾಡೋದಕ್ಕೂ ಲೇಬರ್ ಹಚ್ಚಿ ಕ್ಲೀನ್ ಮಾಡಿಸೋದಕ್ಕೂ ಚೆನ್ನಾಗುತ್ತೆ ಅಂತ ಹೇಳಿ ಅವರೇ ತೋಟಗಾರಿಕೆ ಇದರಿಂದ ಬಂದು ನಮಗೆ ಮಾಹಿತಿ ಕೊಟ್ಟಿದ್ಕೆ ನಾವು ಆ ಟೈಪ್ ಮಾಡಿದೀವಿ ಸರ್ ನಾವು. ಯಾರು ಬಂದಿದ್ರು ತೋಟಗಾರಿಕೆ ಇಲಾಖೆಯಿಂದ ಮಾಹಿತಿ ಕೊಡ್ಲಿಕ್ಕೆ? ಅವರು ಸಾಹೇಬ್ರೆ ಬಂದಿದ್ರು ಸರ್, ಅವ್ರ ಹೆಸರು ಗೊತ್ತಿಲ್ಲ ಸರ್ ನಮ್ಗೆ. ಯಾವ ರೀತಿ ಕೊಟ್ರು? ಅದೇ ಈ ತರ ಕಪ್ಪು ಇಲ್ಲ ಕೆಂಪು ಭೂಮಿಗೆ ಬರುತ್ತಿದ್ದು ಮರಳಿ ಬರಲ್ಲ, ಕೆಂಪು ಮಣ್ಣಿಗೆ ಇದನ್ ಮಾಡಿ ಮಾಡ್ರಿ ಚೆನ್ನಾಗ್ ಬರುತ್ತೆ ಇಳುವರಿ, ಮಣ್ಣು ಮರಳು ಭೂಮಿಗೆ ಬರಲ್ಲ ಅಂತ ಹೇಳಿದ್ರು ಸರ್. ಅದಕ್ಕೆ ಈ ತರ ಗೊಬ್ಬರ ತನಿ ಗೊಬ್ಬರ ಸಾವಯವ ಗೊಬ್ಬರ ಮತ್ತೆ ಡಾಕ್ಟರ್ ಸಾಹೇಬ್ ಲಿಕ್ವಿಡ್ ಅವನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ರಿ ಗ್ರೋತ್ ಬರುತ್ತೆ ಅಂತ ಹೇಳಿದ್ರು ಸರ್. ನಾವು ಅದನ್ನೇ ಆ ರೀತಿನೇ ಮಾಡಿದೀವಿ ಸರ್ ನಾವು. ಅದು ಎಷ್ಟು ದಿನಕ್ಕೆ ನಂತರವಾಗಿ ಇಳುವರಿ ಬರ್ತಕ್ಕಂಥದ್ದು ಸರ್? ಅದು ಅವ್ರು 2 ವರ್ಷ ಅಂತಂದಿದ್ರು ಸರ್. ನಾವು ಚೆನ್ನಾಗಿ ಇದನ್ನ ಮಾಡಿದ್ಕೆ 16 ತಿಂಗಳಿಗೆ ಸ್ಟಾರ್ಟ್ ಆಗಿದೆ ಸರ್ ನಮ್ದು. ಗಿಡದ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ನಾವು ಸ್ಟಾರ್ಟಿಂಗ್ ಗುಂಡಿ ಹೊಡೆದು ಅದಕ್ಕೆಲ್ಲ ಕ್ಲೀನಾಗಿ ಗೊಬ್ಬರ ಎಲ್ಲ ಕಲಸಿ ಅದನ್ನ ಕ್ಲೀನ್ ಆಗಿ ತುಳಿದು ಮಣ್ಣನ್ನು ಏರ್ಗಡ್ತೀವಿ ಸರ್. ಹಿಂಗೆ ದಿಬ್ಬದ ತರ ಏರ್ಗಡ್ತೀವಿ. ಏನಕ್ಕೋಸ್ಕರ? ಅದು ಭೂಮಿಗೆ ಜಾಸ್ತಿ ನೀರು ಬೇಕಾಗಲ್ಲ ಅಂತ ಸರ್. ಅದು ಜಾಸ್ತಿ ನೀರಾದ್ರೆ ಬೇರು ಕೊಳೆಯುತ್ತೆ ಅಂತೇಳಿ ದಿಬ್ಬ ಮಾಡ್ತಾರೆ ಸರ್. ಅದು ದಿಬ್ಬ ಮಾಡಿದ್ರೆ ನೀರು ಬಿದ್ದಿದ್ ನೀರು ಹರಿದು ಹೋಗುತ್ತೆ ಅಂತಂತೇಳಿ ಸೀಪೇಜ್ ಅಷ್ಟೇ ಉಳ್ಕೋಬೇಕು ಅಂತಂತೇಳಿ ಮಾಡ್ರಿ ಅಂತ ಹೇಳಿದ್ರು ಸರ್. ಆದ್ರೂ ಅದು 15 ದಿವಸಕ್ಕೊಂದ್ಸಲಿ ನೀರು ಕೊಡ್ಬೇಕಾಯ್ತು ಸರ್. ಅದು 15 ದಿವಸಕ್ಕೊಂದ್ಸಲಿ ನೀರು ಕೊಡಬೇಕು. ಉಳಿಕೆದ್ದು ಮಾಮೂಲಿ ಏನು ಅಡಿಕೆ ಗಿಡಕ್ಕೆ ಕೊಟ್ಟಷ್ಟು ಏನು ನೀರು ಕೊಡಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿ ಕೊಟ್ರು ಸರ್ ಅವರು. ಅಂದ್ರೆ ಹಾಯ್ ನೀರು ಕೊಡ್ತೀರಾ? ಯಾವ ತರ ಡ್ರಿಪ್ ನೀರು? ಹನಿ ನೀರಾವರಿ ಕೊಡ್ತೀವಿ ಸರ್. ನಾವು ಹನಿ ನೀರಾವರಿ ಮಾಡಿದ್ರೆ ನೀರು ಶೇಖರಣೆ ಆಗುತ್ತೆ. ಮತ್ತೆ ನಾವು ಬಹಳ ನೀರಲ್ಲ ಸರ್, ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ಕಿಂತ ಬೋರ್ ಚೆನ್ನಾಗಿ ಹೊಡಿತಿದ್ದಾವೆ. ಅವಾಗೆಲ್ಲ ಮಳೆಗಾಲ ಇಲ್ಲಲ್ಲ, ನೀರ್ ಕಡಿಮೆ ನೀರಲ್ಲಿ ಹನಿ ನೀರಾವರಿ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ಅವರೇ ಮಾಹಿತಿ ಕೊಟ್ರು ಸರ್. ನಾವು ಆ ಟೈಪ್ ಮಾಡಿದೀವಿ ಸರ್. ಅದಕ್ಕೆ ಈ ಒಂದು ಏಲಕ್ಕಿಗೆ ಯಾವ ರೀತಿಯಾದ ಕೀಟ ಬಾಧೆ ರೋಗ ಬಾಧೆ? ನಮ್ದು ಇದುವರೆಗೂ ಏನು ಇದಿಲ್ಲ ಸರ್. ಕೃಷಿ ಇಲಾಖೆಯಿಂದನೇ ಕೆಲವೊಂದು ಮೆಡಿಸಿನ್ ಕೊಟ್ಟಿದ್ರು, ಅದನ್ನೇ ಸ್ಪ್ರೇ ಮಾಡಿದ್ವಿ, ಏನು ಆಗಿಲ್ಲ ಸರ್. ಗಿಡ ಆರೋಗ್ಯವಾಗಿದ್ದಾವೆ. ನಾವು 2 ವರ್ಷ ಆದ್ರೂ ಒಂದು ವರ್ಷ 8 ತಿಂಗಳಾದ್ರು ಸರ್ ಒಂದೇ ಸಲ ಸ್ಪ್ರೇ ಕೊಟ್ಟರೆ ಸರ್ ಅದು ಔಷಧಿ. ಮತ್ತೆ ಬೇರೆ ರೀತಿ ಏನು ಕೀಟಾಣುಗಳು ಏನು ಇಲ್ಲ ಸರ್. ಅಕ್ಕಪಕ್ಕ ಏನು ಹಾಕಿರಲಿಲ್ಲ, ಅದಕ್ಕೋಸ್ಕರ ನಮ್ದೊಂದೇ ಇರೋದ್ರಕ್ಕೋಸ್ಕರ ರೋಗ ರುಜಿನಗಳು ಏನು ಬಿದ್ದಿಲ್ಲ ಸರ್ ಅದು. ಅಂದ್ರೆ ಎಷ್ಟು ದಿನಕ್ಕೊಂದ್ಸರಿ ನೀವು ಈ ಸ್ಪ್ರೇ ಮಾಡ್ತೀರಾ? ಗೊಬ್ಬರ ಎಷ್ಟು ದಿನಕ್ಕೊಂದ್ಸರಿ ಕೊಡ್ತೀರಾ? ಯಾವ ತರ ಸರ್? ನಾವು 3 ತಿಂಗಳಿಗೊಂದ್ಸಲಿ ಸಾವಯವ ಗೊಬ್ಬರ ಕೊಡ್ತೀವಿ ಸರ್. ಭೂಮಿ ಶಕ್ತಿ ಅಂತ ಬರುತ್ತೆ, ಆ ಗೊಬ್ಬರ ಕೊಡ್ತೀವಿ. ಅದಕ್ಕೆ ಪ್ರತಿನಿತ್ಯ ಅದು ಸಿಗ್ಲಿಲ್ಲ ಅಂತಂದ್ರೆ ನಮ್ದು ಖರೀದಿ ಮಾಡಿ ದನಿನ ಗೊಬ್ಬರ, ಕುರಿ ಗೊಬ್ಬರ ಆ ತರ ಅರ್ಧರ್ಧ ಪುಟ್ಟಿ ಹಾಕಿ ಮಣ್ಣನ್ನು ಏರ್ಗಟ್ಟಿ ಭೂಮಿಯನ್ನ ಕ್ಲೀನ್ ಆಗಿ ಕೊಚ್ಚಿ ಲೇಬರ್ ಹಚ್ಚಿ ಕೊಚ್ಚಿ ಅದನ್ನ ಗೊಬ್ಬರನೆಲ್ಲ ಹಾಕಿಸಿ ಮಣ್ಣನ್ನು ಏರ್ಗಟ್ತೀವಿ ಸರ್. ಅದಕ್ಕೆ ಏರ್ಗಟ್ಟಿದ ನಂತರ 2 ತಿಂಗಳಿಗೊಂದ್ಸಲಿ ಮತ್ತೆ ಸ್ಪ್ರೇ ಕೊಡ್ತೀವಿ ಸರ್. ಅದೇ ಔಷಧಿ ಕೀಟನಾಶಕ ಒಂದು ಸ್ಪ್ರೇ ಕೊಡ್ತೀವಿ ಸರ್. ಅದು 2 ತಿಂಗಳಿಗೊಂದ್ಸಲಿ ಮಾಡ್ತೀವಿ ಸರ್. ಏಲಕ್ಕಿ ಗಿಡಕ್ಕೆ ಹೆಚ್ಚು ಕೂಲಿ ಕಾರ್ಮಿಕರು ಬೇಕಾಗ್ತಾರೆ? ಯಾವ ತರ? ಇಲ್ಲ ಸರ್, ಹೆಚ್ಚಿಗೆ ಏನು ಬೇಕಾಗಲ್ಲ ನಮಗೆ. ಸ್ವಲ್ಪ ಮಾಡಿರೋದಕ್ಕಿಂತ ಅದು ಅನುಭವ ಗೊತ್ತಿಲ್ಲ ಸರ್. ಬಹಳ ಮಾಡಿದ್ರೆ ಕೂಲಿಯರ್ ಬೇಕಾಗುತ್ತೆ ಅನ್ನಿಸ್ ಸರ್. ನಾವು ನಮ್ಮ ಮನೆಗೆ ನಾವಿರೋದ್ 3 ವರ್ಷಕ್ಕೋಸ್ಕರ ನಾವು ನಮ್ಮ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತಂತೇಳಿ ಮಾಡಿದೀವಿ ಸರ್ ಅದನ್ನ. ಏಲಕ್ಕಿಯಲ್ಲಿ ಪ್ರಾಣಿಗಳ ಒಂದು ಕಾಟ ಜಾಸ್ತಿ ಅಂತ ಹೇಳ್ತಾರೆ ಏಲಕ್ಕಿ ಬೆಳೆದವರು, ನೀವೇನ್ ಹೇಳ್ತೀರಿ ಸರ್? ಅದೇ ಇದಾವೆ ಅಂತ ತಂತಾರೆ ಸರ್, ಕಪ್ಪೆ ಹಾವು ಇಲಿ ಜಾಸ್ತಿ ತಿನ್ನುತ್ತೆ ಅಂತ ಹೇಳಿದಾರೆ ಸರ್. ನಮ್ದು ಇನ್ನು ಈ ಕ್ರಾಪ್ ಸ್ಟಾರ್ಟ್ ಆಗಿರೋದಕ್ಕೋಸ್ಕರ ನಮಗೆ ಅದನ್ನ ಇನ್ನು ಅನುಭವ ಇನ್ನು ಗೊತ್ತಿಲ್ಲ ಸರ್. ಹಾವು ಕಪ್ಪೆ ಇದು ಜಾಸ್ತಿ ಇದೆ ಅಂತ ಬರುತ್ತೆ, ಹೂವಿನ ಸ್ಮೆಲ್ಲಿಗೆ ಬರುತ್ತೆ ಅಂತ ಹೇಳ್ತಾ ಇದಾರೆ ಸರ್. ನಾವಿನ್ನು ಈ ಕ್ರಾಪ್ ಸ್ಟಾರ್ಟ್ ಆಗಿರೋದಕ್ಕೋಸ್ಕರ ಅದೇನು ಅಂತ ಮಾಹಿತಿ ಇನ್ನು ಗೊತ್ತಿಲ್ಲ ಸರ್. ನೀವಂದ್ರೆ ಇನ್ನು ಮಾರ್ಕೆಟಿಂಗ್ ಮಾಡಿಲ್ಲ? ಇಲ್ಲ ಸರ್, ಮಾಡಿಲ್ಲ ಸರ್. ಇನ್ನು ಕ್ರಾಪ್ ಈಗ ಸ್ಟಾರ್ಟ್ ಆಗಿದೆ ಸರ್ ನಮ್ದಿನ್ನು. ಏನ್ ಅನ್ಸುತ್ತೆ ನಿಮ್ಗೆ ಸರ್, ಒಳ್ಳೆ ಬೆಳೆ ಮಾಡಬಹುದು ಅನ್ಸುತ್ತೆ ಸರ್? ನಾನು ಇನ್ನು 1 ಎಕರೆ ಮಾಡಿದೀವಿ ಸರ್, ಇನ್ನೊಂದ್ ಎಕರೆ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಸರ್. ಚೆನ್ನಾಗಿ ಇಳುವರಿ ಇದೆ, ಅದು ಮಾರ್ಕೆಟಿಂಗ್ ಶಿವಮೊಗ್ಗ ಅಂತ ಹೇಳ್ತಿದಾರೆ ಸರ್. ನೋಡೋಣ ಸರ್, ನಾವು ಇನ್ನು ಇಳುವರಿ ಚೆನ್ನಾಗ್ ಬಂದ್ರೆ ಮಾಡೋಣ ಅಂತಂದ್ ಮಾಡಿದೀವಿ ಸರ್. ಅಂದ್ರೆ ಗಿಡ ಹಾಳಾಗೋ ರೀತಿಯಲ್ಲಿ ಏನು ಇಲ್ಲ? ಇಲ್ಲ ಸರ್, ಏನು ಹಾಳಾಗೋದೇನಿಲ್ಲ ಸರ್. ಭೂ ಅದೇ ಈ ಮಳೆ ಇದಕ್ಕೆ ಶೀತ ಜಾಸ್ತಿ ಆಗಿ ಕೆಲವೊಂದು ಗಿಡಗಳು ಹೋಗ್ಬಿಟ್ಟಿದಾವೆ ಸರ್. ಭೂಮಿ ಗಟ್ಟಿ ಭೂಮಿ ಆದ್ರೆ ನೀರನ್ನು ಹರಿದು ಹೋಗಂತ ಜಾಗ ಆದ್ರೆ ಏಲಕ್ಕಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರ್. ನಾವು ನಮ್ದು ಒಂದ್ ಸ್ವಲ್ಪ ತಗ್ಗಿರೋದಕ್ಕೋಸ್ಕರ ಕೆಲವೊಂದು ಗಿಡ ಹೋಗಿದಾವೆ ಸರ್. ಕೆಲವೊಂದು ಗಿಡ ದಿಕ್ಕಟ್ಟು ಇರೋಂತ ಭೂಮಿಗಳು, ಮಣ್ಣು ಏರಿಸಿರೋಂತ ಭೂಮಿಗಳು ಏನೂ ಆಗಿಲ್ಲ ಸರ್, ಚೆನ್ನಾಗಿದೆ ಸರ್ ಗಿಡ. ಅಂದ್ರೆ ನಿಮ್ಮ ಪ್ರಕಾರವಾಗಿ ಏಲಕ್ಕಿಗೆ ನೀರಿನ ಅವಶ್ಯಕತೆ ಹೆಚ್ಚಿರಬಾರ್ದು, ಬೇಕು ಬೇಡ? ಒಂದ್ಸಾರ್ ವಾರದಲ್ಲಿ ಇಲ್ಲ 15 ದಿವಸಕ್ಕೊಂದ್ಸಲಿ ನೀರು ಕೊಟ್ಟರು ಏಲಕ್ಕಿ ಬೆಳಿಬಹುದು ಅಂತ ನನಗೆ ನಂಬಿಕೆ ಸರ್. ಮಾಡಬಹುದು ಸರ್, ಇಲ್ಲಿ ನಮ್ಮೂರಿಂದ ಒಂದ 8 ಕಿಲೋಮೀಟರ್ ಒಳಗೆ ಮಾಡಿದಾರೆ ಸರ್. ಅದು ಇಳುವರಿ ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ರು ಸರ್. ನಾವು ಅವ್ರು ನೋಡ್ಕೊಂಬಂದೆ ನಾವು ಮಾಡಿದೀವಿ ಸರ್ ಅದನ್ನ. ನಮ್ದು ಬರಬಹುದು ಅಂತ ನಿರೀಕ್ಷೆ ಇದೆ ಸರ್. ನಮ್ದು ಅಡಿಕೆ ಕೂಡ ಮಾಡಿದೀನಿ ಅಂತ ಹೇಳಿದ್ರಿ, 2 ಎಕರೆ ಅಡಿಕೆ ಮಾಡಿರೋದು ಸರ್? 2 ಎಕರೆಲ್ಲೂ ಅಡಿಕೆ ಮಾಡಿದೀವಿ ಸರ್. ಅದು 2 ಎಕರೆಲ್ಲೂ ಅಡಿಕೆ ಮಾಡಿ ಅದರಲ್ಲಿ ಅದ್ರ ಮಧ್ಯದಲ್ಲಿ ಏಲಕ್ಕಿ, ತರಕಾರಿ, ತುಗುರಿ ಇವನ್ನೆಲ್ಲ ಬೆಳಿತೀವಿ ಸರ್ ಅದರಲ್ಲೂ. ಅಡಿಕೆ ಕೃಷಿ ಬಗ್ಗೆ ಹೇಳೋದಾದ್ರೆ ಯಾವ ತಳಿ ಅಡಿಕೆ ಹಾಕಿದಿರಿ, ಏನು ಅದ್ರದ್ದು? ಸರ್ ಇದು ಮಾಮೂಲು ಅಡಿಕೆ ಸರ್, ಇದು ಮಂಗಳ ಬರುತ್ತಲ್ಲ ಸರ್, ಆ ಟೈಪು. ಇನ್ನ ಇನ್ನೊಂದು ಕ್ರಾಪ್ ಬರುತ್ತೆ ಸರ್, ಅದು ಲೋಕಲ್ ತಳಿ. ಲೋಕಲ್ ತಳಿ ಚೆನ್ನಾಗ್ ಬರ್ತಿದೆ ಸರ್ ಅಡಿಕೆ. ಈಗ ನಾವು ಮಾಡಿರೋದಕ್ಕೆ ಈಗ 4 ವರ್ಷದಲ್ಲಿ ಬೆಳೆ ಕಂಡಿದೀವಿ ಸರ್. ಅದರಲ್ಲಿ ಅಡಿಕೆ ಬೆಳೆ ಚೆನ್ನಾಗ್ ಬರ್ತಿದೆ ಸರ್. ಕೆಲವೊಂದು ಇದರಲ್ಲಿ ಈಗ 5 ವರ್ಷ 6 ವರ್ಷ ಬೇಕು ಫಸ್ಲಿಗೆ ಅಂತ ಸರ್. ನಮ್ದು 4 ವರ್ಷದಲ್ಲಿ ಕ್ರಾಪ್ ಸ್ಟಾರ್ಟ್ ಆಗಿದೆ ಸರ್. ನಮ್ದು 4 ವರ್ಷದಲ್ಲೇ ಅಡಿಕೆ ಶುರು ಆಗಿದೆ. ನಾವು ಅದು ಡಾಕ್ಟರ್ ಸಾಯಲ್ ಅಂತ ಲಿಕ್ವಿಡ್ ಬಳಸಿದೀವಿ, ವಿತೌಟ್ ಕುರೆ ಗೊಬ್ಬರ, ದನಿ ಗೊಬ್ಬರ ಈ ತರ ಮಾಡಿಸಿ ಗುಣೆ ಮಾಡಿಸಿ ಹಾಕ್ತಿದೀವಿ ಸರ್. ಲಿಕ್ವಿಡ್ 2 ವರ್ಷದಲ್ಲಿ 2 ಸಲ ಹಾಕ್ತಿದೀವಿ ಸರ್ ಡಾಕ್ಟರ್ ಸಾಯಲ್ ಅಂತ. ಎರಡು ಸಲ ಆಗ್ತಿದೆ, ಚೆನ್ನಾಗ್ ಬರ್ತಿದೆ ಸರ್. ಗಿಡ ಅಂದ್ರೆ ಅಡಿಕೆ ಕೃಷಿ ಮಾಡ್ಲಿಕ್ಕೆ ಅದನ್ನ ಯಾವ ರೀತಿ ಭೂಮಿ ಹದ ಗೊಳಿಸ್ಕೊಂಡ್ರಿ ಸರ್? ನಾವು ಫಸ್ಟ್ ಟ್ಯಾಕ್ಟ್ರಿ ಇಟ್ಟು ಕ್ಲೀನಾಗಿ ಉಳುಮೆ ಮಾಡಿ ಆಮೇಲಿಂದ ಲೇಬರ್ ಹಚ್ಚಿ ಗುಣೆ ಕೆತ್ತಿಸಿ ದನಿ ಗೊಬ್ಬರ ತುಂಬಿಸಿ ಅದಕ್ಕೆ ಒಂದು ದಿನ ನೀರ್ ಬಿಟ್ಟು ಆಮೇಲಿಂದ ಡಾಕ್ಟರ್ಸ್ ಲಿಕ್ವಿಡ್ ಅನ್ನು ಒಂದ್ ಲೀಟರ್ ಕೊಡ್ತೀವಿ ಸರ್. ನಾವು ಬೆಳಿಗ್ಗೆ ಇಲ್ಲ ಸಂಜೆ ಟೈಪ್ ಮಾಡ್ತೀವಿ ಸರ್ ನಾವು ಅದಕ್ಕೆ. ಅದು ಅದಾದ ನಂತರ ಜೀವಾಮೃತ ಮಾಡಿದ್ವಿ ಸರ್ ನಾವು. ಜೀವಾಮೃತನು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಸರ್. ಅದು ಸ್ಲರಿ ಅಂತ ಒಂದ್ ಬರುತ್ತೆ, ಅದಕ್ಕೆ ಕಡಲೆ ಹಿಟ್ಟು ಮತ್ತೆ ನಾನಾ ತರ ಧಾನ್ಯದ ಹಾಕಿ ಐದ್ ತರ ಹಾಕಿ ಬೆಲ್ಲ ಹಾಕಿ ಕಲಸಿ ಅದ ಮಾಡಿಸಿ ಆರು ದಿವಸನೋ ಎಂಟು ದಿವಸನೋ ಬಿಟ್ಟು ಹಾಕ್ಬೇಕು ಸರ್. ಅದು ನಾವು ಅದನ್ನು ಮಾಡಿದ್ವಿ ಸರ್, ಚೆನ್ನಾಗ್ ಬರ್ತಿದೆ ಸರ್. ಅದು ಗಿಡ ಗೋಟನ್ ಎಲ್ಲಿಂದ ತಂದ್ರಿ ತಾವು ಸರ್? ನಾವಿಲ್ಲೇ ಪಕ್ಕಳ್ಳಿಯಿಂದ ತಗೊಂಡಿದ್ವಿ ಸರ್. ಒಡ್ನ ಬನ್ನೆಟ್ಟಿ ಅಂತ ಬರುತ್ತೆ ಸರ್, ಅದರಲ್ಲಿ ಒಂದ್ 50 ವರ್ಷದ ಮರದಲ್ಲಿ ಆರಿಸ್ಕೊಂಡು ಗೋಟು ತಾಮಂದು ಸಸಿ ಮಾಡಿ ನಾವೇ ಹಾಕಿದ್ವಿ ಸರ್. ಗೋಟ್ ತಂದು ಸಸಿ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ನಾವದು ಫಸ್ಟ್ ತಮ್ಮಂದಿ ಹಾಕಿ ಅದನ್ನ ಮಣ್ಣೆಲ್ಲ ಸಮ ಮಾಡ್ಕೊಂಡು ಅದ್ರ ಮೇಲೆ ಗೋಟನ್ನು ಊರಿ ಅದ್ರ ಮೇಲೆ ಮರಳು ತಪ್ಪಿದರೆ ಅಡಿಕೆ ಗಿಟ್ಟಿ ಸಿಪ್ಪೆ ಅವನ್ನೆಲ್ಲ ಹಾಕಿ ಕ್ಲೀನ್ ಆಗಿ ಮುಚ್ಚಿ ಅದ್ರ ಮೇಲೆ ಗರೆ ಹಾಕಿ ಕಬಿಡ್ತೀವಿ ಸರ್. ಅದು ಒಂದು 3 ತಿಂಗಳಿನ ನಂತರ ಮೊಳಕೆ ಆಗುತ್ತೆ ಸರ್. ಅದು ಅದ್ ತೆಗದ ಮೇಲೆ ಅಂಗಡಿಯಿಂದ ಪಾಕೆಟ್ ತರಿಸಿ ಅದಕ್ಕೆ ಗೊಬ್ಬರ ಧನಿ ಗೊಬ್ಬರ ಮಿಕ್ಸ್ ಮಾಡಿ ಅದಕ್ಕೆ ಗೋಟನ್ನು ಹಾಕ್ತೀವಿ ಸರ್. ಅದು ಗೋಟನ್ನ ಹಾಕಿ ಸಸಿ ಮಾಡ್ತೀವಿ ಸರ್. ಅದಕ್ಕೆ ಯಾವ ರೀತಿ ಅದು ಗೊಬ್ಬರ ಕೊಡ್ತೀರಿ, ಯಾವ ತರ ಮಣ್ಣನ್ನ ಇದು ಮಾಡ್ತೀರಿ ಸರ್? ನಾವು ಕಪ್ಪು ಮಣ್ಣು ಕೆರೆ ಮಣ್ಣು ಕಪ್ಪು ಮಣ್ಣು ಬರುತ್ತಲ್ಲ ಆ ಮಣ್ಣು ಮತ್ತೆ ಧನಿನ ಗೊಬ್ಬರ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾಡಿ ಇಡ್ತೀವಿ ಸರ್. ಅದು ಅಡಿಕೆ ಕೃಷಿ ಮಾಡೋಕೆ ಯಾವ ತರ ಆಸಕ್ತಿ ಬಂದಿದೆ ಯಾವ ತರ ಸರ್? ಅದು ಅಲ್ಲಿ ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ನಮ್ ಸೈಡ್ ಎಲ್ಲ ಅಡಿಕೆ ಜಾಸ್ತಿ ಸರ್. ಅದಕ್ಕೆ ನಾವು ಬೇರೆ ಬೆಳೆ ಬೆಳೆದ್ರೆ ಮಳೆ ಇದ್ರೆ ಮಳೆ ಬರ್ತಾ ಇರ್ಲಿಲ್ಲ ಸರ್, ಮಳೆ ಕಡಿಮೆ. ಅದಕ್ಕೆ ನಾವು ಎಲ್ಲಾ ನೋಡಿ ಆದ್ಮೇಲೆ ನಾವು ಈ ತರ ತೋಟ ಮಾಡ್ಬೋದಲ್ಲ ನೋಡೋಣ, ನಮ್ ಪ್ರಯತ್ನ ಪಟ್ಟು ಮಾಡ್ಬೋದಲ್ಲ ಅಂತೇಳಿ ಉದ್ದೇಶಕ್ಕೋಸ್ಕರ ನಾವು ಒಂದ್ 2 ಎಕರೆ ಮಾಡೋಣ ಅಂತಂತ ಹೇಳಿ ಮಾಡಿದ್ವಿ ಸರ್. ಮಾಡಿದ್ವಿ, ಚೆನ್ನಾಗ್ ಬಂದಿದೆ ಸರ್. ಅವಾಗ್ಲಿಂದ 1-2 ವರ್ಷ ಮಳೆ ಇರ್ಲಿಲ್ಲ, ಬರಗಾಲ ಸ್ಟಾರ್ಟ್ ಆಯ್ತು. ಹೊರಗಡೆಯಿಂದ ಎಲ್ಲ ನೀರ್ ಒಡಿಸಿ ಗಿಡ ಉಳಿಸ್ಕೊಂಡಿವಿ ಸರ್. ಈ ವರ್ಷ ಮಳೆ ಜಾಸ್ತಿ ಆಗಿ ಎಲ್ಲ ಕೊಳೆ ರೋಗ ಆತರ ಈ ತರ ಅಂತ ಹೇಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಉಳಿಸಿ ಯಾವ್ಯಾವ ರೋಗಗಳು ಬಂದ್ವು ತಮ್ಮ ತೋಟದಲ್ಲಿ? ನಮ್ ತೋಟದಲ್ಲಿ ಸರ್ ಅದೇ ಕೊಳೆ ರೋಗ ಒಂದ್ ಬಿದ್ದಿತ್ತು ಸರ್. ಮತ್ತೆ ಕೊಳೆ ರೋಗ ಬಿಟ್ರೆ ಮತ್ತೆ ಬೇರೆ ಏನು ರೋಗ ಬಿದ್ದಿಲ್ಲ ಸರ್ ಈ ಸಲ ಏನು ತೊಂದರೆ ಏನು ಆಗಿಲ್ಲ ಸರ್. ಅದೇ ಕೊಳೆ ರೋಗ ಒಂದ್ ಬಿದ್ದಿದೆ ಸರ್, ಅದಕ್ಕೆ ಯಾವ್ದು ಕೀಟನಾಶಕ ಒಂದ್ ಬಳಸಿದ್ವಿ ಸರ್. ನಾವು ಅದಕ್ಕೆ ಸ್ಪ್ರೇ ಮಾಡಿದ್ವಿ, ಹಂಗೆ ಕಂಟ್ರೋಲ್ ಆಗಿದೆ ಸರ್. ಅದು ನೀರ್ ನಿರ್ವಹಣೆ ಎಲ್ಲ ಅದಕ್ಕೆ ಯಾವ ತರ ಮಾಡ್ತೀರಾ ಸರ್? ಅದು ವಾರಕ್ಕೆ ಒಂದ್ಸಲಿ ನೀರು ಬಿಡ್ತೀವಿ ಸರ್ ಅಡಿಕೆ ಗಿಡಕ್ಕೆ. ಏನ್ ತೊಂದರೆ ಇಲ್ಲ ಸರ್, 15 ದಿವಸಕ್ಕೆ ತಿಂಗಳಿಗೆ ಅದೇ ತೋಟಗಾರಿಕೆ ಇಲಾಖೆಯಿಂದ ಬಂದ್ ಏನ್ ಹೇಳ್ತಾರೆ ಅಂದ್ರೆ, ಅವರು ಮಣ್ಣನ್ನು ಅಗದ್ ನೋಡ್ರಿ, ಭೂಮಿ ಹಸಿ ಇದ್ರೆ ನೀರ್ ಬಿಡಂತ ಅವಶ್ಯಕತೆ ಇರಲ್ಲ, 15 ದಿವಸಕ್ಕೆ ಒಂದ್ಸಲಿ ನೀರ್ ಕೊಡ್ರಿ. ಭೂಮಿ ಒಣಗಿದ್ದು ಬಗದ್ ನೋಡಿ ಚೆನ್ನಾಗಿ ಹಸಿ ಇರ್ಲಿಲ್ಲ ಅಂತಂದ್ರೆ ನೀವು ನೀರ್ ಕೊಡಬಹುದು, 15 ದಿವಸಕ್ಕೊಂದ್ಸಲಿ 10 ದಿವಸಕ್ಕೊಂದ್ಸಲಿ ಕೊಡ್ರಿ ಅಂತ ಹೇಳಿದಾರೆ ಸರ್. ನಾವು 8 ದಿವಸಕ್ಕೊಂದ್ಸಲಿ ಕೊಡ್ತೀವಿ ಸರ್ ನೀರು. ಯಾವ ರೀತಿ ಕೊಡ್ತೀರಾ ತಾವು? ನೀರ್ ಹಾಯಿಸ್ತೀರಾ ಅಥವಾ ಏನ್ ಮಾಡ್ಕೊಂಡಿದ್ರ? ಹನಿ ನೀರಾವರಿ ಸರ್, ಹನಿ ನೀರಾವರಿನ ಈ ಎಲಕಿ ಟೈಪ್ ಮಾಡಿದೀವಲ್ಲ ಸರ್, ಅದಕ್ಕೆ ಹನಿ ನೀರಾವರಿ ಟೈಪ್ ಮಾಡಿ ವಾರಕ್ಕೊಂದ್ಸಲಿ ಕೊಡ್ತೀವಿ ಸರ್ ನಾವು. ಅಡಿಕೆ ತೋಟದಲ್ಲಿ ಕಳೆಗಳೆಲ್ಲ ಬೆಳೀತ, ಅದ್ರ ನಿರ್ವಹಣೆ ಯಾವ ತರ? ನಿರ್ವಹಣೆ ಅಂದ್ರೆ ಸರ್, ನಾವು ಅದ ಲೇಬರ್ ಹಚ್ಚಿ ಕೀಳಿಸ್ಬಿಡ್ತೀವಿ ಸರ್, ಕೀಟನಾಶಕ ಹೊಡೆಯಲ್ಲ, ಲೇಬರ್ ಹಚ್ಚಿ ಕೀಳಿಸ್ತೀವಿ. ಮತ್ತೆ ಟ್ಯಾಕ್ಟ್ರಿ ಅನ್ನು ಉಳುಮೆ ಮಾಡ್ತೀವಿ ಸರ್, 1 ವರ್ಷದಲ್ಲಿ 2 ಸಲ ಉಳುಮೆ ಮಾಡ್ತೀವಿ. ಅದ್ರ ಮೇಲೆ ಕಳೆ ಜಾಸ್ತಿ ಆಯ್ತು ಅಂದ್ರೆ ನಾವೇ ಕಟ್ ಕುಡುಗಲ್ ತಂಗ್ ಕಟ್ ಮಾಡ್ತೀವಿ ಸರ್, ಕೀಟನಾಶಕ ಹೊಡೆಯಲ್ಲ. ಆ ತರ ಲೇಬರ್ ಹಚ್ಚಿ ಕಟ್ ಮಾಡಿ ತೆಗಿತೀವಿ ಸರ್, ಹಂಗೆ ಬುಡದಲ್ಲೇ ಹಾಕ್ಬಿಡ್ತೀವಿ. ಅದು ಗೊಬ್ಬರ ಕೊಳತು ಗೊಬ್ಬರ ಆಗ್ಬಿಡುತ್ತೆ ಸರ್. ಅದು ಲಿಕ್ವಿಡ್ ಬೇರೆ ಕೊಡ್ತಿದೀವಿ ಅಲ್ಲ ಸರ್, ಎರೆಹುಳು ಸಾಯ್ತವೆ ಅಂತ ಹೇಳಿ ಕೀಟನಾಶಕ ಯಾವ್ದು ಸ್ಪ್ರೇ ಮಾಡಲ್ಲ ಸರ್. ನಾವೇ ಲೇಬರ್ ಹಚ್ಚಿ ಇದನ್ನ ಮಾಡಿ ಅದನ್ನೇ ಗುಣೆಗೆ ಹಾಕ್ಬಿಡ್ತೀವಿ ಸರ್ ನಾವು. ಅಡಿಕೆಯಲ್ಲಿ ಇಳುವರಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಂತ್ ಇಳುವರಿ ಬರ್ತಾ ಇರೋದ್ರ ರೀತಿ ಸರ್? ಇದು ನಮ್ದು 5ನೇ ವರ್ಷ ಸ್ಟಾರ್ಟ್ ಆಗಿರೋದಕ್ಕೋಸ್ಕರ ನಮ್ದು ಅದೇ ಅಲ್ಲಲ್ಲಲ್ಲಿ ಒಂದ್ ಸ್ವಲ್ಪ ಅಡಿಕೆ ಸ್ಟಾರ್ಟ್ ಆಗಿದೆ ಸರ್. ನಮ್ದು ಅದರಲ್ಲಿ ಒಂದ 1,000 ಗಿಡದಲ್ಲಿ ಒಂದ 4 ಕ್ವಿಂಟಲ್ ಆಗ್ಬೋದು ಸರ್, 5ನೇ ವರ್ಷಕ್ಕೆ ಒಂದ್ 4 ಕ್ವಿಂಟಲ್ ಆಗ್ಬೋದು ಅಂತ ಅಂದಾಜ್ ಸರ್. ಚೆನ್ನಾಗಿ ಇಳುವರಿ ಬಂದಿದೆ ಸರ್ ನಮ್ದು, ಚೆನ್ನಾಗಿ ಬಂದಿದೆ. ಇನ್ನು 5ನೇ ವರ್ಷದ ಗಿಡ ಬಂದಿದೆ ಸರ್, ಒಂದ್ 4 ಕ್ವಿಂಟಲ್ ಆಗ್ಬೋದು ಸರ್ ನಮ್ದು. ಎಲ್ಲಿ ಕೊಡ್ತಿರೋ, ತಾವೇ ಚಣಿ ಮಾಡ್ತೀರಾ ಹೇಗೆ ಸರ್? ನಾವು ಈ ಸಲ ನಾವೇ ಮಾಡೋಣ ಅಂತ ಮಾಡಿದೀವಿ ಸರ್, ಇನ್ನು ಸ್ಟಾರ್ಟಿಂಗ್ ಅಲ್ಲ ಸರ್. ಇದು ನಾವಿನ್ನು ಅದೇ ಚಿಕ್ಕ ರೈತರು ಸರ್, ನಾವು 2 ಎಕರೆ ಜಮೀನ್ ಇರೋದ್ರಲ್ಲಿ ಇನ್ನು ಅದರಲ್ಲೇ ಮಾಡ್ತಿದೀವಲ್ಲ, ಇನ್ನು ಅನುಭವ ಕಡಿಮೆ ಸರ್. ಈ ಸಲ ಮಾಡೋಣ ಅಂತ ಹೇಳಿ ಮಾಡಿದೀವಿ ಸರ್, ನೋಡೋಣ ಅಂತ. ಈ ಸಲ ಸುಲಿದು ಬೇಸಿ ಮಾಡಿದ್ರೆ ಇಳುವರಿ ಏನು ಲೆಕ್ಕಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ ಸರ್. ಈ ಸಲ ಉತ್ತರ ಬೆಳೆಯಾಗಿ ಏನೇನು ಹಾಕೊಂಡಿದ್ರು ಅಡಿಕೆ ಮಧ್ಯ ಸರ್? ತೊಗರಿ ಹಾಕಿವಿ, ಮತ್ತೆ ಟೊಮಾಟೋ, ಮುಳುಗಾಯಿ, ಮೆಣಸಿನ್ಕಾಯಿ ಹಾಕಿದೀವಿ ಸರ್. ತೊಗರಿ ಕೃಷಿ ಬಗ್ಗೆ ಹೇಳೋದಾದ್ರೆ, ತೊಗರಿ ಅಂದ್ರೆ ಸರ್ ಅಡಿಕೆ ಗಿಡಕ್ಕೆ ಅತಿ ಹೆಚ್ಚು ಪೋಷಕಾಂಶ ತೊಗರಿ ಸೊಪ್ಪು, ಹಸಿ ಸೊಪ್ಪಲ್ಲಿ ಚೆನ್ನಾಗಿ ಸಿಗುತ್ತೆ, ಬೆಳಿಬಹುದು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ರು ಸರ್. ಎಲ್ಲ ನಾವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಇದನ್ನ ಮಾಡ್ತೀವಿ ಸರ್. ನಾವು ಅವ್ರು ಬಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಾಹಿತಿ ಕೊಟ್ರೆ ಅದ್ರ ಜೊತೆಗೆ ಹೋಗ್ತೀವಿ ಸರ್. ಸೊಪ್ಪಿನ ಬೆಳೆದ್ರೆ ಅಡಿಕೆ ಗಿಡಕ್ಕೆ ಫಲವತ್ತತೆ ಜಾಸ್ತಿ ಆಗುತ್ತೆ, ತೊಗರಿ ಬೆಳೆದು ಸೊಪ್ಪು ಇರುತ್ತಲ್ಲ ಸೊಪ್ಪು ಚೆನ್ನಾಗಿ ಇದಾಗುತ್ತೆ, ತೊಗರಿ ಹಾಕ್ರಿ ಚೆನ್ನಾಗಿ ಬರುತ್ತೆ ಗಿಡ ಅಂತ ಹೇಳಿದಾರೆ ಸರ್. ಅದಕ್ಕೋಸ್ಕರ ನಾವು ಯಾವ್ದು ರೋಗ ಬೆಳೆಸ್ಕೊಂಡಿಲ್ಲ ಸರ್, ಚೆನ್ನಾಗಿ ತೊಗರಿ ಬೆಳೆದು ಅದನ್ನೇ ಕಟ್ ಮಾಡಿ ಟ್ರ್ಯಾಕ್ಟರ್ ಹೆಚ್ಚು ಕಟ್ ಮಾಡಿ ಇದನ್ನ ಮಾಡ್ಬಿಡ್ತೀವಿ ಸರ್, ಹಸಿ ಗೊಬ್ಬರ ಮಾಡ್ಬಿಡ್ತೀವಿ ಸರ್. ಅದು ಅಂದ್ರೆ ತೊಗರಿ ಏನು ತಮ್ಗೆ ಜೀವನ ಉಪಾಯಕ್ಕೋ ಅಥವಾ ಇದಕ್ಕೋಸ್ಕರ ಸರ್? ಅದನ್ನ ಉಪಯೋಗಿಸ್ತೀವಿ ಸರ್, ಸ್ವಲ್ಪ ಕಾಯಿ ಆದ್ಮೇಲೆ ತಕೊಂಡು ಒಣಗಿಸಿ ಒಣಗಿದ್ಮೇಲೆ ತಕೊಂಡು ಅದ್ರ ಮೇಲೆ ಕಟ್ ಮಾಡಿದ್ಮೇಲೆ ಅದು ಚಿಗುರುತ್ತೆ ಸರ್, ಮತ್ತೆ ವಾಪಸ್ ಚಿಗುರಿದ್ಮೇಲೆ ಸೊಪ್ಪು ಚೆನ್ನಾಗ್ ಬರುತ್ತೆ ಸರ್. ಅವಾಗ ಕಟ ಮಾಡಿಸ್ಬಿಡ್ತೀವಿ ಸರ್. ಅದು ನಮಗೆ ಜೀವನಕ್ಕೆ ತಕೊಂಡು ಉಳಿಕೆದ್ದನ್ನು ಕಟ್ ಮಾಡಿದ್ಮೇಲೆ ಅದು ಚಿಗುರು ಬಂದ ಮೇಲೆ ಕಟ್ ಮಾಡಿ ಈಗ ಟ್ರ್ಯಾಕ್ಟರ್ ಓಡಿಸಿ ಕಟ್ ಮಾಡಿ ಹಾಕ್ಸ್ಬಿಡ್ತೀವಿ ಸರ್. ಅದು ತೊಗರಿ ಎಷ್ಟು ಇಳುವರಿ ಬರುತ್ತೆ ಸರ್? ಅದು ಚೆನ್ನಾಗ್ ಬರುತ್ತೆ ಸರ್, ಒಂದ್ ಎಕರೆಗೆ 10 ಕ್ವಿಂಟಲ್ ತನಕ ಬೆಳಿಬಹುದು ಸರ್. 10 ಕ್ವಿಂಟಲ್ ತನಕ ಬೆಳಿದ್ವಿ ಸರ್ ತೊಗರಿ. ಅದನ್ನ ಎಲ್ಲಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ? ಮಾರ್ಕೆಟಿಂಗ್ ಅಂದ್ರೆ ಸರ್ ಇದು ದುರ್ಗಾ ಸಿಗುತ್ತೆ, ಶಿವಮೊಗ್ಗ ಸಿಗುತ್ತೆ ಸರ್. ಅದು ಬೆಳೆ ಬಂದಿರುತ್ತೆ ಇಲ್ಲಿ, ಈಗ ಲಾಭನೇ ಇರಲ್ಲ ಸರ್, ಬರೇ ಕೈಯಿಂದ ಖರ್ಚ ಜಾಸ್ತಿ ಆಗಿರುತ್ತೆ ಅದಕ್ಕೆ, ಅದಕ್ಕೆ ಅದ್ರದಿಂದ ಲಾಭನೇನು ಇಲ್ಲ ಸರ್. ಅದೇ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಸುರಿದು ಬಂದಿದ್ದೀವಿ ಸರ್. ಕೆಲವೊಂದ್ ಟೈಮ್ ತಗೊಂಡೋಗಿ ಹಂಗೆ ಬಿಸಾಕಿ ಬಂದಿದ್ದೀವಿ ಸರ್. ಅದ್ರ ಖರ್ಚಂತೂ ಬಹಳ ವಿಪರೀತ ಖರ್ಚು ಸರ್. ಅದು ನಿರ್ವಹಣೆ ಹೇಗ್ ಮಾಡ್ತೀರಾ ಇದು ಟೊಮಾಟೋನ ಸರ್? ಅದೇ ಸರ್ ಸ್ಟಾರ್ಟಿಂಗು ಕೃಷಿ ಇದರಿಂದ ಹೋಗಿ ಫಾರಂ ಇಂದ ತಂಬರ್ತಿ ಸಸಿ 60 ಪೈಸೆ ಒಂದ್ ಸಸಿ ಹಾಕೊಡ್ತಾರೆ ಸರ್ ನಮಗೆ. ಅದು ಅದನ್ನ ತಂದು ಅಲ್ಲಿಂದನು ಫ್ಯಾಕ್ಟ್ರಿಯಲ್ಲಿ ಬೇಸೆ ಓಡಿಸಿ ಅದರಲ್ಲಿ ಲೇಬರ್ ಇಟ್ಟು ಅಷ್ಟು ಸಸಿ ನಡೆಸಿ ಅದಕ್ಕೆ ಬೀಜ ಗೊಬ್ಬರದಿಂದ ಔಷಧಿಯಿಂದ ಖರ್ಚು ಮಾಡಿದ್ರೆ ಸರ್ ಅದು, ಮತ್ತೆ ಟೊಮಾಟೋನೇ ಖರ್ಚು ಜಾಸ್ತಿ ಸರ್ ಅದು, ಮತ್ತೆ ಅದು ಸ್ಟಾರ್ಟಿಂಗ್ ಆಗ್ದಾಗ್ಲಿಂದನು ಅದು ಹಣ್ಣು ಅರಿಯೋ ತನಕ ಖರ್ಚೆ ಸರ್ ಅದು, ಆ ಖರ್ಚು ಜಾಸ್ತಿ ಸರ್. ಆದ್ರೆ ಈ ತರ ಆಗ್ಬಿಟ್ರೆ ತಗೊಂಡೋಗಿ ಎಲ್ಲಾ ಚೆಲ್ಲಿ ಬರ್ಬೇಕಾಗುತ್ತೆ ಸರ್, ಅದು ಖರ್ಚು ಬಹಳ ಸರ್. ಅದು ಅಂದ್ರೆ ಕೆಲಸದವ್ರೆಲ್ಲ ಸಿಗ್ತಾರ ಸರ್? ಕಡಿಮೆ ಸರ್, ಈಗ ನಮಗೆ ಎಷ್ಟಾಗ ಅವಾಗೆಲ್ಲ ಸಿಗಾರ ಸರ್, ಅವ್ರವ್ರು ಸ್ವಲ್ಪ ಸ್ವಲ್ಪ ಜಮೀನ್ ಇದೆ ಸರ್, ಅವ್ರವ್ರೇ ಮಾಡ್ಕೊಂಡ್ ಈಗ ಎಲ್ಲರೂ ತೋಟ ಮಾಡ್ಕೊಂಡಿದ್ದಾರೆ ಸರ್. ಈಗೆಲ್ಲ ಈಗ ಲೇಬರ್ ಇಂದ ಭಾರಿ ಸಮಸ್ಯೆ ಸರ್. ಈಗ ಅದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೋ ಮನೆಯವರಿಗೆ ಎಷ್ಟು ಕೆಲಸ ಮಾಡಕ್ ಆಗುತ್ತೋ ಅಷ್ಟೇ ಮಾಡ್ತಿದೀವಿ ಸರ್ ನಾವು. ಈಗ ಬದನೆಕಾಯಿ ಕೃಷಿಯಲ್ಲಿ ಯಾವ ತರ ಮಾಡಿದ್ರೆ ಅದನ್ನ ಎಷ್ಟು ಹಚ್ಚಿದ್ರ ಸರ್? ಅದೊಂದು 5,000 ಹಚ್ಚಿದೀವಿ ಸರ್, 1 ಎಕರೆ ಹಚ್ಚಿದೀವಿ ಸರ್. ಈಗ ಹೋದ ವರ್ಷ ಚೆನ್ನಾಗಿ ರೇಟ್ ಸಿಕ್ಕಿತ್ತು ಸರ್, ಅದು ಚೆನ್ನಾಗಿ ಬೆನಿಫಿಟ್ ಆಯ್ತು ಸರ್. ಅದು 1 ಎಕರೆಗೆ 1-1.5 ಲಕ್ಷ ರೂಪಾಯಿ ಇಳುವರಿ ಚೆನ್ನಾಗಿ ಸಿಕ್ಕಿತ್ತು ಸರ್. ಅದು ರೇಟು ಚೆನ್ನಾಗಿ ಜಂಪ್ ಆಗಿತ್ತು, ಚೆನ್ನಾಗಿ ಇಳುವರಿ ಸಿಕ್ಕಿತ್ತು ಸರ್. ನಮಗೆ ಆಗಿದ್ದೇನು ಗೊತ್ತೇನು ಸರ್, ಮೆಣಸಿನ್ಕಾಯಿ ಟೊಮಾಟೋನೇ ನಮಗೆ ಭಾರಿ ಅಪಾಯ ಮಾಡಿತ್ತು ಸರ್. ಅದು ಅಂದ್ರೆ ಮೆಣಸಿನ್ಕಾಯಿ ಒಳ್ಳೆ ರೇಟ್ ಇದೆ ಅಂತಾರೆ? ಅಲ್ಲ ಸರ್, ಹೋದ ವರ್ಷ ಎಲ್ಲಿ ಸರ್, ಹೋದ ವರ್ಷ ಅದು ಈ ಸಲ ಮಳೆ ಬಂದಿರೋದಕ್ಕೋಸ್ಕರ ನಾವು ತರಕಾರಿನೇ ಮುಟ್ಟಿಲ್ಲ ಸರ್, ಇನ್ನೂ ಮಾಡೇ ಇಲ್ಲ ಸರ್ ತರಕಾರಿ. ಎಲ್ಲ ಭೂಮಿ ರೆಡಿ ಮಾಡ್ಕೊಂಡಿವಿ, ತರಕಾರಿ ಹಚ್ಚಕ್ಕಾಗಿಲ್ಲ. ಈಗ 1 ವಾರದಿಂದ ಮಳೆ ಬರುವಾಗಿದೆ ಅಷ್ಟೇ ಸರ್ ಇದು. ಅದಕ್ಕಿಂತ ಮುಂಚೆ ರೆಡಿ ಮಾಡ್ಕೊಂಡಿರೋದು ಜಮೀನಲ್ಲಿ ಇನ್ನೂ ಏನು ಮಳೆ ಇಲ್ಲ ಸರ್, ಹಂಗೆ ಇದೆ ಜಮೀನು. ಮೆಣಸಿನ್ಕಾಯಿ ಯಾವ್ದು ಹಾಕಿದ್ರಿ ಸರ್? ಮೆಣಸಿನ್ಕಾಯಿ ಅಂಬಾನಿ ಅಂತ ಹಾಕಿದ್ವಿ ಸರ್, ಚೆನ್ನಾಗ್ ಬಂತು ಸರ್. ಅದು 2 ರೂಪಾಯಿ ಕೆಜಿ ಮಾರ್ಕೆಟಿಂಗ್ ಆಗ್ಲಿಲ್ಲ ಸರ್ ಹೋದ ವರ್ಷ. ರೈತರಂತೂ ಅದರಿಂದ ಜಿಗುಪ್ಸೆ ಪಟ್ಕೊಂಡ್ಬಿಟ್ರಿ ಸರ್. ಅದು 1 ಎಕರೆ ಹಚ್ಚಿದ್ವಿ ಸರ್, ನಾವು 1 ಎಕರೆ ಹಚ್ಚಿದ್ವಿ, ಒಂದ್ಸಲಿ ಮಾರ್ಕೆಟಿಗೆ ಹೊರದ್ರೆ 16 ಕ್ವಿಂಟಲ್ ಮೆಣಸಿನ್ಕಾಯಿ ಹರಿದಿದ್ವಿ ಸರ್. ನಾವು ಹಸೆ ಮೆಣಸಿನ್ಕಾಯಿ 2 ರೂಪಾಯಿ ಕೇಳೋದಿಕ್ಕಿರ್ಲಿಲ್ಲ ನೋಡಿ ಸರ್. ಅದ್ ಮೆಣಸಿನ್ಕಾಯಿ ಮಾರ್ಕೆಟ್ ಅಲ್ಲಿ ತಗೊಂಡು ಇದು ಖರ್ಚು ಆಗ್ಲಿಲ್ಲ, ಇದಕ್ಕೆ ಸುಮ್ ಬಿಟ್ಟು ಬಂದಿದ್ವಿ ನೋಡಿ ಸರ್. ಒಣಗ್ಸಕ್ ಬರಲ್ಲ ಸರ್ ಇದು. ಬೋಂಡಾಕಾಯಿ ತಿಂಡಿ ಐಟಮ್ ಇನ್ನ ಮೆಣಸಿನ್ಕಾಯಿ ಸರ್ ಇದು. ಇದು ಕೆಂಪು ಮೆಣಸಿನ್ಕಾಯಿ ಅಲ್ಲ ಸರ್, ಒಣಗಿಸ ಮೆಣಸಿನ್ಕಾಯಿ ಅಲ್ಲ ಸರ್ ಇದು. ಆ ತರ ಇದಾವೆ ಅಂತ ಹೇಳ್ತಾರೆ ಸರ್, ಆ ತರ ಬರಲ್ಲ ಸರ್, ವೈಟ್ ಆಗ್ಬಿಡುತ್ತೆ ಮೆಣಸಿನ್ಕಾಯಿ. ಈಗ ಬಲ್ಕ್ ಮೇಲೆ ವೈಟ್ ಆಗ್ಬಿಡುತ್ತೆ ಸರ್ ಅದು, ಅದು ಉಪಯೋಗನೇ ಬರಲ್ಲ ಸರ್ ಅದು. ನಿಮ್ ಪ್ರಕಾರವಾಗಿ ಅವತ್ತು ಬೆಳೆದಿದ್ದರನ್ನ ತಗೊಂಡೋಗಿ ಮಾರಬೇಕಷ್ಟೇ? ಹೌದ್ ಸರ್ ಅವತ್ತ ಅವತ್ತು ಮತ್ತೆ ಅಷ್ಟೊಂದು ಮೆಣಸಿನ್ಕಾಯಿ ಇಲ್ಲಿ ಅಷ್ಟೊಂದು ಸೇಲ್ ಆಗಲ್ಲ ಸರ್. ಅದು ಏನೋ 50 ಕೆಜಿ 1 ಕ್ವಿಂಟಲ್ 2 ಕ್ವಿಂಟಲ್ ಒಳಗೆ ಸೇಲ್ ಮಾಡ್ಬೋದು ಸರ್. ಇವು ಉಳಿಕೆದ್ದು 10 ಕ್ವಿಂಟಲ್ 15 ಕ್ವಿಂಟಲ್ ಮೆಣಸಿನ್ಕಾಯಿ ಇಲ್ಲೆಲ್ಲೂ ಇಲ್ಲ ಸರ್, ಎಲ್ಲ ಮಾರ್ಕೆಟ್ ಹೋಗ್ಬೇಕು ಸರ್. ಅದು ಮಾರ್ಕೆಟ್ ಹೋದ್ರೆ ಅಲ್ಲಿ ನಿಗದಿತ ಬೆಲೆ ಇದ್ರೆ ನಮಗೆ ಸಿಗುತ್ತೆ ಸರ್, ಇಲ್ಲ ಅಂತಂದ್ರೆ ಅದೇ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಒಳಗೆ ಮಾರ್ಕೆಟಿಂಗ್ ಆಗುತ್ತೆ ಸರ್. ತಗೊಂಡು ಹೋಗ ಆಟೋ ಚಾರ್ಜು ಆಗಲ್ಲ ಸರ್, ಬಿಟ್ಟು ಹಂಗೆ ಬಿಟ್ಟು ಬಂದಿವಿ ಸರ್. ನಾವು ಟೊಮೊಟೊ ಅಷ್ಟೇ ಮೆಣಸಿನ್ಕಾಯಿ ಅಷ್ಟೇ ಸರ್, ನಮಗೆ ಭಾರಿ ಅನ್ಯಾಯ ಆಗಿರೋದು ಅಂದ್ರೆ ಅದೇ ಸರ್, ಟೊಮೊಟೊ ಮೆಣಸಿನ್ಕಾಯಿನೇ ಭಾರಿ ಅನ್ಯಾಯ ಮಾಡಿದ್ರೆ ಸರ್. ಜೊತೆಗೆ ಇನ್ನೇನು ಬೇರೆ ಯಾವ ಬೆಳೆ ಬೆಳ್ಕೊಂಡಿದ್ರಿ ಅಂದ್ರೆ ತರಕಾರಿ ಬೆಳೆಗಳು? ತರಕಾರಿ ಅದೇ ಸರ್, ಇದು ಯಾವ್ದು ಸ್ವಲ್ಪ ಸ್ವಲ್ಪ ಬೆಳೆದ್ವಿ ಸರ್, ಬೆಂಡೆಕಾಯಿ ಎಲ್ಲ ಪ್ರತಿಯೊಂದು ತರಕಾರಿನೂ ಬೆಳೆದ್ವಿ ಸರ್, ಬೆಂಡೆ ಜಾವಳಿ ನುಗ್ಗಿ ಎಲ್ಲ ಬೆಳೆದ್ವಿ ಸರ್. ನುಗ್ಗಿನೂ ಆಲ್ರೆಡಿ ಇದೆ ಸರ್ ನಮ್ದು. ಅದೆಷ್ಟು ಎಕರೆ ಮಾಡಿದ್ರಿ? ಅದು 2 ಎಕರೆಯಲ್ಲಿ ಕಡಸುತ್ತ ಹಾಕಿದ್ವಿ ಸರ್ ನಾವು, ಅಷ್ಟು ಎಲ್ಲ ಸೈಡು ಸೈಡಿಗೆ ಒಂದು 100-150 ಗುಣೆ ಕುಂತ ಸರ್. ಅವು ಸೈಡ್ ಯಾವ ತರ ಅದೆಷ್ಟು ಬಂತು ಕಾಯಿ ಸರ್? ಅದು ಕಾಯಿ ಚೆನ್ನಾಗ್ ಬಂತು ಸರ್ ಕಾಯಿ. ಅದು ನಾವು ಅದನ್ನ ನಾವೇ ಬೀಜ ತಂದು ನಾವೇ ಸಸಿ ಮಾಡಿ ಹಾಕಿದ್ವಿ ಸರ್. ಅದು ಅದು 2 ಸಲ ಮಾರ್ಕೆಟ್ ಬಿಟ್ಟು 60-30 ರೂಪಾಯಿ ಬಂತು ಸರ್. ಅದು ಚೆನ್ನಾಗ ಅದೇ ಸೈಡ್ ಇದರಲ್ಲಿ ಅದರಲ್ಲೂ ಸ್ವಲ್ಪ ತರಕಾರಿಯಲ್ಲಿ ಒಂದ್ ಸ್ವಲ್ಪ ಈ ತರಕಾರಿಯಲ್ಲಿ ಸ್ವಲ್ಪ ಸ್ವಲ್ಪ ಜೀವನ ಉಪಾಯಕ್ಕೆ ಯಾವ್ದಾದ್ರ ಒಂದು ಮಾಡ್ಕೊಂಡಿ ಸರ್. ಇದರಿಂದ ನಾನಾ ತರ ತರಕಾರಿ ಬೆಳ್ಕೊಳ್ಳೋದು ಜೀವನ ಮಾಡೋದು. ಒಟ್ಟಲ್ಲಿ ತಾವು ಒಂದನ್ನೇ ಅವಲಂಬಿತವಾಗಿಲ್ಲ? ಇಲ್ಲ ಇಲ್ಲ ಸರ್, ಒಂದನ್ನ ಅವಲಂಬಿತವಾಗಿ ಮಾಡಿಲ್ಲ ಸರ್, ಎಲ್ಲಾ ಇದನ್ನು ಮಾಡಿದ್ವಿ. ಈ ಸಲ ಬಾಳೆ ಹಾಕನ ಅಂತ ಹೇಳಿ ಈ ಸಲ ಎಲ್ಲ ಬಾಳೆಗುಂಡಿ ಎಲ್ಲ ಒಡಿಸಿ ರೆಡಿ ಮಾಡಿದ್ವಿ ಸರ್. ಇವತ್ತಿದೆ ಬಾಳೆಗಡ್ಡೆ ಬಗ್ಗೆ ಕುಯ್ದಾರ ಸರ್, ಬಾಳೆಗಡ್ಡೆ ಈ ಸಲ ಬಾಳೆ ಹಾಕನ ಅಂತ ಎಲ್ಲ ರೆಡಿ ಮಾಡಿದ್ವಿ ಸರ್. ಅದರಲ್ಲೇ ಒಂದೊಂದೊಂದೊಂದು ಹಾಕನ, ಮತ್ತು ಯಾವ್ದಾರ ಒಂದು ಕ್ರಾಪ್ ಸ್ಟಾರ್ಟ್ ಆಗ್ಬಹುದು, ಚೆನ್ನಾಗಿ ಇಳುವರಿ ಸಿಗಬಹುದು ಅನ್ನೋ ಉದ್ದೇಶಕ್ಕೆ ಮಾಡೋಣ ಅಂತ ಹೇಳಿ ಹೊರಟಿದ್ವಿ ಸರ್. ಬಾಳೆ ಹಾಕ್ರಿ ಅಂತ ಯಾರು ಹೇಳಿದ್ರು ಸರ್? ನಾವು ಇದು ನಾವು ಅಕ್ಕಪಕ್ಕ ನೋಡ್ತಿದ್ವಲ್ ಸರ್, ಎಲ್ಲಾ ಅಕ್ಕಪಕ್ಕ ತೋಡ್ತಾರು, ದೊಡ್ಡ ದೊಡ್ಡ ತೋಡ್ತಾರೆಲ್ಲ ಮಾಡಿದ್ರು ಸರ್. ಅದು ನಾವು ಸ್ವಲ್ಪ ಜಮೀನರು ಸ್ವಲ್ಪ ರೈತರು ಅದರಲ್ಲಿ ಯಾವ ತರ ಮಾಡಬಹುದು ಅನ್ನೋದು ಯೋಜನೆ ಮಾಡ್ಕೊಂಡು ಒಂದಿಷ್ಟು ನುಗ್ಗೆ ಮಾಡಿದ್ವಿ ಸರ್ ಒಂದ್ ಸೈಡ್, ಈ ಸಲ ಒಂದ್ ಸೈಡ್ ಬಾಳೆ ಮಾಡೋಣ ಅಂತ ಹೇಳಿ ಎಲ್ಲ ಗುಂಡಿ ಹೊಡಿಸಿದ್ವಿ ಸರ್. ಗುಂಡಿ ಹೊಡಿಸಿ ಈ ಸಲ ಬಾಳೆ ಹಾಕೋಣ ಅಂತ ಹೇಳಿ ರೆಡಿ ಮಾಡಿದ್ವಿ ಸರ್ ನಾವು. ಯಾವ್ದು ಬಾಳೆ? ಅದೇ ಪುಟ್ ಬಾಳೆ ಸರ್, ಪುಟ್ ಬಾಳೆ ಮಾಡಿದ್ವಿ. ಪುಟ್ ಬಾಳೆನೇ ಈಗ ಒಂದ್ ಸ್ವಲ್ಪ ರೇಟ್ ಇರೋದು ಸರ್. ಪುಟ್ ಬಾಳೆ ಹಾಕಿದ್ರೆ ಒಂದ್ ಸ್ವಲ್ಪ ಅದೇ ಈ ಸೀಸನ್ ಆಗಸ್ಟ್ ತಿಂಗಳಿಗೆ ಒಳ್ಳೆ ರೇಟ್ ಸಿಗುತ್ತೆ, ಶ್ರಾವಣ ಸ್ಟಾರ್ಟ್ ಆಗುತ್ತೆ ರೇಟ್ ಸಿಗುತ್ತೆ ಅಂತ ಹೇಳಿ ಆ ಮೈಂಡ್ ಇಂದ ಹಾಕ್ತಿದ್ವಿ ಸರ್, ನೋಡೋಣ ಅಂತ ಹೇಳಿ ಚೆನ್ನಾಗಿ ಲಾಭ ಸಿಗಬಹುದು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಸರ್. ಇದು ಎಲ್ಲಿಂದ ತಂದ್ರಿ ಗಿಡ ಸರ್? ನಾವ್ ಇಲ್ಲಿ ಪಕ್ಕದ ಹಳ್ಳಿಯಿಂದ ಗೆಡ್ಡೆ ಬಗಸ್ತಾ ಇದೀವಿ ಸರ್. ಅದು ಫಸ್ಟ್ ಹಾಕಿರೋ ಗೆಡ್ಡೆಯನ್ನ ಅದ್ರ ಸೈಡ್ ಕುನೆ ಹೊಡೀತು ಸರ್. ಅದು ನಮ್ ಸೈಡ್ ಆ ಸೈಡ್ ತೆಗೆದು ಅದನ್ನ ಗೆಡ್ಡೆ ಬಗ್ದು ಹಾಕ್ತೀವಿ ಸರ್. ಅದು ಒಟ್ಟಲ್ಲಿ ಕೃಷಿಯಿಂದ ಲಾಭ ಪಡ್ಕೊಂಡಿದ್ರ? ಪಡ್ಕೊಂಡಿವಿ ಸರ್, ಪಡ್ಕೊಂಡಿವಿ ಸರ್, ಪಡ್ಕೊಂಡಿವಿ. ಜೀವನ ಮಾಡಕ್ ಏನು ತೊಂದ್ರೆ ಇಲ್ಲ ಸರ್. ನಾವು ನಮಗೂ 2 ಹೆಣ್ಮಕ್ಳಿದ ಸರ್, ನಾನು ನಮ್ಮ ಮನೆಯವರು ನಮ್ಮ ತಾಯಿ ಒಬ್ಬರಿದ್ದಾರೆ. ಜೀವನ ಮಾಡಕ್ಕೇನು ನಾವು ಅದೇ ಒಂದು 2 ಎಕರೆಯಲ್ಲಿ ಜೀವನ ಮಾಡಕ್ಕೆ ಏನು ತೊಂದರೆ ಇಲ್ಲ ಸರ್. ಕೃಷಿಯಿಂದಾನೇ ಏನು ಬೆನಿಫಿಟ್ ಆಗಿದೆ ಸರ್, ಏನು ಅನ್ಯಾಯ ಏನು ಇಲ್ಲ, ಮಾಡ್ತಾ ಇದೀವಿ ಸರ್. ಜೀವನ ಮಾಡಕ್ಕೆ ಏನು ತೊಂದರೆ ಆಗ್ತಾ ಇಲ್ಲ ಸರ್. ಈ ಕಾರ್ಯಕ್ರಮ ಕೇಳ್ತಕ್ಕಂತ ರೈತರಿಗೆ, ಉಳಿದ ರೈತರಿಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೃಷಿ ಅಂದ್ರೆ ಕೆಲವರು ಅದ್ರಲ್ಲಿ ಏನು ಅಷ್ಟಿದಿಲ್ಲ ಅಂತಾರೆ, ನೀವೇನ್ ಹೇಳ್ತೀರಾ ಸರ್? ಈಗ ಬೇರೆ ಕಡೆ ಕೂಲಿ ಮಾಡಿದ್ರೆ ಅಷ್ಟೇ ಸರ್, ಇರೋಂತ ಜಮೀನಲ್ಲಿ ಸ್ವಲ್ಪ ನಾವು ಆಲಂಬಿಸ್ಕೊಂಡು ಮಾಡ್ಕೊಂಡ್ರೆ ನಮಗೂ ಒಂದ್ ಸ್ವಲ್ಪ ಚೆನ್ನಾಗುತ್ತೆ. ಕೃಷಿಯಲ್ಲಿ ಏನು ಮೋಸ ಆಗಲ್ಲ ಸರ್. ಭೂಮಿ ತಾಯಿ ನಂಬಿ ಹಾಕಿದ್ರೆ ಯಾವ ಒಂದಲ್ಲ ಒಂದ್ ಟೈಮು ಚೆನ್ನಾಗಿ ಫಲವತ್ತತೆ ಕೊಡುತ್ತೆ, ನಮ್ಮನ್ನು ಮೇಲೆ ಎತ್ಕೊಳತ್ತೆ ಅನ್ನೋದ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೇದು ಕುಮಾರ್ ಅವರೇ, ತಮ್ಮ ಒಂದು ಕೃಷಿ ಅನುಭವನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ವಿವಿಧ ಬೆಳೆಗಳಲ್ಲಿ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದ ರೈತರಾದ ಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ಒಂದು ಪರಿಸರ ಗೀತೆ ಕೇಳೋಣ. ದೇಹದ ಆಗೈತಿ, ಮುಂಗಾರಿ ಏನೋ ಬಂದೈತಿ, ಭೂಮಿ ಕರೆಹದ ಆಗೈತಿ, ಅಲ್ಲ ಚಲುವಿ ಅಲ್ಲ ಚಲುವಿ ಅಲ್ಲ ಚಲುವಿ ಅಲ್ಲ ಚಲುವಿ, ರಸಗೊಬ್ಬರ ಇಲ್ಲ ಪಂಚಾಕ ನಾ ಹೆಂಗ ಬರಲಿ ಬಿತ್ತಲಾಕ, ರಸಗೊಬ್ಬರ ಇಲ್ಲ ಪಂಚಾಕ ನಾ ಹೆಂಗ ಬರಲಿ ಬಿತ್ತಲಾಕ. ಗೊಬ್ಬರ ತರಲಾಕ ದಿನ ಹಿಡಿತೈತಿ, ಹೇಳ ಚಲುವಿ ಹೇಳ ಚಲುವಿ ಹೇಳ ಚಲುವಿ ಹೇಳ ಚಲುವಿ, ಆಗ್ತದೇನು ನನ್ನ ಬಿಟ್ಟು ಇರಲಾಕ, ಆಗ್ತದೇನು ನನ್ನ ಬಿಟ್ಟ ಇರಲಾಕ, ಹೋಗೋದಾಂಗ ನಾವು ಬಿತ್ತಲಾಕ, ಹೋಗೋ ಜಾಂಗ ನಾವು ಬಿತ್ತಲಾಕ. ಐ ಸುಳ್ಳಿ ನನಗಿಂತ ದಿಂಗ ಬಡದೈತಿ, ಕೊಟ್ಟಿಗೆ ಗೊಬ್ಬರ ಭರಪೂರೈತಿ, ಐ ಸುಳ್ಳಿ ನನಗಿಂತ ದಿಂಗ ಬಡದೈತಿ, ಕೊಟ್ಟಿಗೆ ಗೊಬ್ಬರ ಭರಪೂರೈತಿ, ಬಿಡೋ ಚಲುವ ಬಿಡೋ ಚಲುವ ಬಿಡೋ ಚಲುವ ಬೇಕ ನಿನ್ನಂತ ಮುಚ್ಚಿನ ಹೆಣತಿ, ಬೆಳಗಾಕ ಅಕ್ಕಲದ ಹೆಣತಿ, ಇರಬೇಕು ನಿನ್ನಂತ ಮುಚ್ಚಿನ ಹೆಣತಿ, ಬೆಳಗಾಕ ಅಕ್ಕಲದ ಹೆಣತಿ, ನಡಿಚಲುವಿ ನಡಿಚಲುವಿ ನಡಿಚಲುವಿ ನಡಿಚಲುವಿ, ರಸಗೊಬ್ಬರದ ಹಂಗ ನಮಗಿನ್ಯಾಕ, ರಸಗೊಬ್ಬರದ ಹಂಗ ನಮಗಿನ್ಯಾಕ, ನಡಿ ಹೋಗೋಣ ತೊಗರಿ ಬಿತ್ತಲಾಕ, ನಡಿ ಹೋಗೋಣ ತೊಗರಿ ಬಿತ್ತಲಾಕ, ನಡಿ ಚಲುವಿ ನಡಿ ಚಲುವ ನಡಿ ಚಲುವಿ ನಡಿ ಚಲುವ, ಹೋಗೋಣ ನಾವು ಬಿತ್ತಲಾಕ, ಬಂಗಾರದಂಥ ಬೆಳಿ ಬೆಳಿಲಾಕ, ಹೋಗೋಣ ನಾವು ಬಿತ್ತಲಾಕ. ಬಂಗಾರದಂಥ ಬೆಳಿ ಬೆಳಿಲಾಕ ಹೋಗೋಣ ನಾವು ಬಿತ್ತಲಾಕ ಬಂಗಾರದಂಥ ಬೆಳಿ ಬೆಳಿಲಾಕ. ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 9178? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್ ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾಬೆಳಕೆ ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:30 ಹಾಗೂ 10:30 ಚಿತ್ರಗೀತೆಗಳು ಪ್ರಸಾರವಾಗುವುದು. ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ 6:15 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:34 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. 6:40 ರೈತರಿಗೆ ಸಲಹೆ, ಜೈವಿಕ ಗೊಬ್ಬರ ಮತ್ತು ನಿಯಂತ್ರಣ, ಈ ಕುರಿತು ಹೆಚ್ಎನ್ ಸುಬ್ರಹ್ಮಣ್ಯ ಅವರಿಂದ ಮಾಹಿತಿ ಕೇಳುವಿರಿ. 6:45 ಆರೋಗ್ಯ ಸೂತ್ರ, ಬ್ಯಾಕ್ಟೀರಿಯಾ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೊಫೆಸರ್ ಎಎಸ್ ಚಂದ್ರಶೇಖರ. 6:50 ಭಾವಗೀತೆ ಕೇಳುವಿರಿ. 7:15 ಹಾಗೂ 9:35 ಭಾವಗೀತೆಗಳು ಪ್ರಸಾರವಾಗುವುದು. 7:50 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ಮಿಕ್ಸ್ ಮೆಲೋಡಿ ಚಿತ್ರಗೀತೆಗಳು. 10:00 ಹಾಡು ಮಾತಾಡು, ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳು. 11:00 ಚೈತ್ರವನ, ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ಆಯ್ದ ಭಾಗವನ್ನು ವಾಚನ ಮಾಡುತ್ತಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ರಾಮಸುಬ್ಬರಾಯ ಶೇಟ್. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ದೇವರಹಳ್ಳಿ ಸಂಜೀವನಗರದ ಪುಟ್ಟಮ್ಮ ಮತ್ತು ಸಂಗಡಿಗರಿಂದ ಮಂಗಳಾರತಿ ಪದ ಕೇಳುವಿರಿ. ನಾಳೆ ಸಂಜೆ 5:30 ಚಿತ್ರಗೀತೆಗಳನ್ನು ಕೇಳುವಿರಿ. 6:00 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ, ಬಾಳೆ ಮತ್ತು ಭತ್ತದ ಕೃಷಿ ಅನುಭವ, ಈ ಕುರಿತು ಚನ್ನಗಿರಿ ತಾಲೂಕು ಅರಿಶಿನ ಘಟ್ಟದ ಜಿಬಿ ಶಿವಕುಮಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಹೆಚ್ಎಂ ಮಹೇಶ್. ನಂತರ ಪರಿಸರ ಗೀತೆಯನ್ನು ಕೇಳುವಿರಿ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಭಾವಗೀತೆಗಳು ಪ್ರಸಾರವಾಗುವುದು. ಆಕಾಶವಾಣಿ ಭದ್ರಾವತಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಉತ್ತಮ ಕೆಲಸ, ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು.